lanciata di un'erba materiale che si assinava di una struttura speciale di ಸೂರ್ಯ ಯಶಸ್ಸು ಮತ್ತು ಪ್ರಾಣ ದಕ್ಷಿಣ ಭಾಗದಲ್ಲಿ ಇರತಕ್ಕಂಥ ಚಂದ್ರ ಶ್ರೋತ್ರ ಮತ್ತು ಧ್ಯಾನ ಮತ್ತು ಪಶ್ಚಿಮ ದ್ವಾರದಲ್ಲಿ ಇರತಕ್ಕಂಥ ಅಂದರೆ ವಾಕ್ ಮತ್ತು ದೇವತೆಗಳು ಅವರೇ ಭಗವಂತನ ಮುಕ್ತಿದ್ವಾರದಲ್ಲೂ ಕೂಡ ಮುಕ್ತರನ್ನ ಒಳಗೆ ಬಿಡ್ತಕ್ಕಂಥವರು. ಅದನ್ನು ಪೂರ್ವದ್ವಾರದಲ್ಲಿ ಭಾರತಿ ಚಕ್ಷು ಸೂರ್ಯನ ಜೊತೆಗೆ, ದಕ್ಷಿಣ ದ್ವಾರದಲ್ಲಿ ಚಂದ್ರನ ಜೊತೆಗೆ ಭಾರತಿ ದಿಶಃ ಮತ್ತು ದೇವು ಶಬ್ದ ವಾಚ್ಯಗಳಲ್ಲಿ, ಪಶ್ಚಿಮ ದ್ವಾರದಲ್ಲಿ ಅಗ್ನಿಯ ಜೊತೆಗೆ ಸ್ವತಃ ಪೃಥ್ವಿ ಶಬ್ದ ವಾಚ್ಯರಾಗಿರ್ತಕ್ಕಂಥ ಲಕ್ಷ್ಮಿ ಪಶ್ಚಿಮ ದ್ವಾರದಲ್ಲಿ ಇರತಕ್ಕಂಥ ಸಂಗತಿಯನ್ನು ನಾವು ಇನ್ನು ಉತ್ತರ ದ್ವಾರ ಉತ್ತರ ದ್ವಾರ ಅದಕ್ಕೆ ಆ ಉತ್ತರ ದ್ವಾರಪತಿ ಆಗಿರತಕ್ಕಂಥ ದೇವತೆಗೆ ಪ್ರೀತಿಗೋಸ್ಕರ ನಮ್ಮ ವೈಶ್ವಾನ ರೂಪದ ನಮ್ಮ ದೇಹದಲ್ಲಿ ಪರಿವಾರ ಪುತ್ರರಾಗಿ ನಾಲ್ಕಡೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಭಗವಂತನ ಉಪಾಸನೆ ಮಾಡತಕ್ಕಂಥ ಉತ್ತರ ದ್ವಾರದಲ್ಲಿ ಅಂದ್ರೆ ನಾಲ್ಕನೇ ಆಪತಿ ಅಥಯಾಂ ಚತುರ್ಥಿ ದ್ವಿತೀಯಾತ್ ತಾಂ ದ್ವಿತೀಯಾತ್ ಸಮಾನಾಯ ಸ್ವಾರೇತಿ ಸಮಾನ ತೃಪ್ಯತಿ ಸಮಾನೇ ತೃಪ್ಯತಿ ಆ ಸಮಾನದಿಂದ ಮನಸ್ತೃಪ್ಯತಿ ಮನಸ್ತೃಪ್ಯತಿ ಪರ್ಜನ್ಯ ತೃಪ್ಯತಿ ಪರ್ಜನ್ಯೇ ತೃಪ್ಯತಿ ವಿದ್ಯುತ್ ತೃಪ್ಯತಿ ನಾಲ್ಕನೇ ಬಾಗಿಲ ಉಪಾಸನೆ. ನಮ್ಮ ದೇಹದಲ್ಲೂ ನಾಲ್ಕು ದಿಕ್ಕುಗಳಲ್ಲಿ ಮಧ್ಯದಲ್ಲಿರತಕ್ಕಂಥ ವೈಶ್ವಾನನ್ನು ಉಪಾಸನೆ ಮಾಡತಕ್ಕಂಥ ದೇವತೆಗಳು, ಮುಕ್ತಿ ದ್ವಾರದಲ್ಲಿ ನಾಲ್ಕು ಕಡೆ ಇರತಕ್ಕಂಥ ದೇವತೆಗಳು. ನಾಲ್ಕನೇ ಆಪತಿಯನ್ನು ನಾವು ಪ್ರಾಣಾಯ ಸ್ವಾಹ ಆಯಿತು, ಧ್ಯಾನಾಯ ಸ್ವಾಹ ಆಯಿತು, ಅಪಾನಾಯ ಸ್ವಾಹ ಆಯಿತು, ಪಶ್ಚಿಮ ದ್ವಾರ ಮತ್ತು ಉತ್ತರ ದ್ವಾರದಲ್ಲಿ ಇರತಕ್ಕಂಥ ದೇವತೆಗೋಸ್ಕರ ಸಮಾನಾಯ ಸ್ವಾಹ ಅಂತ ನಾಲ್ಕನೇ ಆಪತಿಯನ್ನು ಪಡೆದು ಪ್ರಾಣಾಯ ನಾಲ್ಕನೇ ಆಪತಿಯನ್ನು ಕೊಟ್ಟರೆ ಯಾರು ಅದನ್ನು ಸ್ವೀಕಾರ ಮಾಡತಕ್ಕಂಥ ದೇವತೆ ಸಮಾನ ಸ್ತೃಪ್ತಿ ಅನಾಪಾನ ಧ್ಯಾನ ಪ್ರಾಣ ಸಮಾನ ಅಂತೇನು ಪಂಚ ಅವಾಂತರ ಪ್ರಾಣರಿದ್ದಾರೆ ಅದರಲ್ಲಿ ಸಮಾನ ನಾಮಕರಾದ ಪ್ರಾಣರಿಗೆ ಸಂಬಂಧಪಟ್ಟದ್ದು ಅವನಿಗೆ ನಿಯಾಮಕನಾಗಿರ್ತಕ್ಕ ಇಂದ್ರ ಸಮಾನಶ್ಚ ಇಂದ್ರ ಇಂದ್ರ ಇನ್ನೊಂದು ದೇವತೆ ಯಾವುದಕ್ಕೆ ಅಂದ್ರೆ ಒಳಗಿನಿಂದ ಸಮಾನ ಮತ್ತು ಮನಸ್ಸು ಅದರಿಂದ ಸಮಾನ ನಾಮಕ ಪ್ರಾಣ ತೃಪ್ತನಾದಾಗ ನಮ್ಮ ಮನಸ್ಸಿರ್ತಕ್ಕಂಥ ಮನೋಭಿಮಾನಿ ತೃಪ್ತನಂತೂ ಇದ್ದಂತೆ ಮನಸ್ಸಿ ತೃಪ್ತಿ ಪರ್ಜನ್ಯ ತೃಪ್ತಿ ಅವರೇ ಇಂದ್ರ ಮುಂದೆ ಪರ್ಜನ್ಯ ತೃಪ್ತಿ. ಹಾಗಾಗಿ ಸಮಾನವಾಯು ಮನಸ್ಸು ಇದು ಎರಡಕ್ಕೂ ನಿಯಾಮಕನಾಗಿರ್ತಕ್ಕಂಥ ಪರ್ಜನ್ಯ ನಾಮಕನಾಗಿ ವಾತಾವರಣದಲ್ಲಿ ಇರ್ತಕ್ಕಂಥ ಇಂದ್ರ ಅವನು ತೃಪ್ತನಾದಾಗ ಪರ್ಜನ್ಯ ತೃಪ್ತಿ ವಿದ್ಯೆ ತೃಪ್ತಿ ಒಳಗಿನಿಂದ ಒಳಗಿನ ಉಪಾಸನೆ ಬಹಳ ಮುಖ್ಯವಾಗಿದೆ. ಇಂದ್ರ ಮನಸ್ಸಿನ ನಿಯಾಮಕನಾಗಿ ಸಮಾನ ನಾಮಕ ಪ್ರಾಣನನ್ನು ನಿಲ್ಲಿಸ್ತಾ ಇದ್ದಾನೆ. ಪ್ರಾಣಲ್ಲವಾದ ಪ್ರಾಣ ಸೂರ್ಯ ಪ್ರಾಣ ನಾಮಕವಾದವಾದ ಪ್ರಾಣ ನಿಲ್ಲಿಸ್ತಾನೆ ಪ್ರಣಯನ ಆಯ್ತು. ಚಂದ್ರ ಧ್ಯಾನ ನಿಲ್ಲಿಸಿದ ಇದು ಅನಯನ ಯಾವ್ದಾವುದೋ ಶಬ್ದಗಳು ಯಾವ್ದಾವುದೋ ದಿಕ್ಕನ್ನು ಬರುವುದನ್ನು ಧ್ಯಾನ. ಅಗ್ನಿ ಅಪಾನ ಅಪನಯನ ಒಳಗಿದ್ದದ್ದನ್ನ ವಾಕನ ರೂಪದಲ್ಲಿ ಹೊರಕಳಿಸಿದ. ಇಂದ್ರ ಸಮಾನ ಮನಸ್ಸಿನಲ್ಲಿ ಒಂದು ಸಮಾನ ಎಲ್ಲ ವಿಷಯಗಳನ್ನ ತಂದು ಮಥನ ಮಾಡಿ ಎಲ್ಲ ಕೂಡಿಸಿ ಜೋಡಿಸಿ ಅದನ್ನು ವಿಜ್ಞಾನವಾಗಿ ಮಾಡಿದ ಎಲ್ಲ ವಿಷಯಗಳು ಕಿವಿ ವಿಷಯವೂ ಮನದಲ್ಲಿ ಕಣ್ಣಿನದ್ದು ಅಲ್ಲಿ ರಿಸೀವಿಂಗ್ ಸ್ಟೇಷನ್ ಅದು ಮನಸ್ಸು ಅನ್ನೋದು ಎಲ್ಲ ವಿಷಯಗಳೆಲ್ಲ ಸಮಾನ ತಂದು ಅದನ್ನು ಸರಿಯಾಗಿ ಮಥನ ಮಾಡಿ ತೀರ್ಮಾನ ಮಾಡುತ್ತೆ. ಅದರಿಂದ ಸಮಾನ ನಾಮಕನಾದಂತಹ ಪ್ರಾಣನಿಗೆ ನಿಯಾಮಕನಾಗಿದ್ದೇ ಮನೋರಾಮ ನಿಯಾಮಕನಾಗಿರ್ತಕ್ಕಂಥ ಇಂದ್ರ ಅಲ್ಲಿ ಸಮಯಕ್ಕೆ ಆನಯನಾಯಿತು. ಸಮಯಕ್ಕೆ ಆನಯನಾಗಿ ಏನಾಗಬೇಕು ಅಂತ ಪರ್ಜನ್ಯ ಅದರ ದೇವತೆ ಮನಸ್ಸಿನ ದೇವತೆ. ಯಾಕೆ ಪರ್ಜನ್ಯ ಅಂತ ಹೇಳಿದ್ರಪ್ಪ? ಒಂದೊಂದ್ ಕಡೆ ಒಂದೊಂದು ಹೇಳ್ತಾರೆ. ಪರ್ಜನ್ಯ ಅಂತ ಒಂದು ಬೇರೆ ದೇವತೆ ಇದೆ, ಇಂದ್ರ ಅಂತ ಬೇರೆ ದೇವತೆ ಇದ್ದಾನೆ. ಇಲ್ಲಿ ಇಂದ್ರಾಡನೇ ಪರ್ಜನ್ಯ ಅಂತ ಹೇಳೋದು ನಮಗೆ ಒಟ್ಟು ಕನ್ಫ್ಯೂಷನ್ ಮಾಡೋದು. ಯಾಕೆ ಕನ್ಫ್ಯೂಷನ್ ಆಗುವವರಿಗೆ ಏನ್ ಹೇಳುದು ಕನ್ಫ್ಯೂಷನ್? ಸರಿ ಅರ್ಥ ಮಾಡಿಕೊಳ್ಳೋರಿಗೆ ಅರ್ಥ ವಿಶೇಷಗಳು ಗೊತ್ತಾಗುತ್ತೆ. ಬರೀ ಇಂದ್ರ ಎಲ್ಲಾ ಕಡೆ ಇಂದ್ರ ಇಂದ್ರ ಅಂದ್ರೆ ಒಂದೇ ಆಯ್ತು. ಇಲ್ಲಿ ಈ ಇಂದ್ರ ಪರ್ಜನ್ಯ, ಯಾಕಂದ್ರೆ ಮನಸ್ಸಿನಲ್ಲಿಯೂ ಹೊರಗಿನ ಮನಸ್ಸಿನಿಂದ ಮಳೆ ಬರಿಸುವವ ಆದ್ರಿಂದ ಅವನು ಪರ್ಜನ್ಯ. ಅದರಿಂದ ಸಸ್ಯಗಳನ್ನ ಜನ ಎತ್ತಿ ಮನಸ್ಸಿನಿಂದ ಮನಸ್ಸನ್ನು ಕೂತವನು ಮನವು ಜನ ಎತ್ತಿರಿ. ಪರಮಾತ್ಮನನ್ನೇ ಕಾಣಿಸ್ತಾನೆ ಜ್ಞಾನದಲ್ಲಿ. ಅದರಿಂದ ಆ ಪರ್ಜನ್ಯ ಅನ್ನೋ ಸಂದರ್ಭ ಮನಸ್ಸಿನಲ್ಲಿ ಮನಸ್ಸಿಗೂ ಪರ್ಜನ್ಯಕ್ಕೂ ಸಂಬಂಧ ಏನು ಅಂದ್ರೆ ಮನಸ್ಸಿನಲ್ಲಿ ಕೂತು ಈ ಪರ್ಜನ್ಯ ನಾಮಕ ಇಂದ್ರ ಮನವು ಜನ ಎತ್ತಿ ಪರಮಾತ್ಮನನ್ನ ಕಾಣುವಂತಹ ಶಕ್ತಿ ಮನಸ್ಸಿಗೆ ಅಂದ್ರೆ ಪ್ರತೀಕವಾಗುತ್ತದೆ. ಸಾಕ್ಷಾತ್ ಧ್ಯಾನದಲ್ಲಿ ಭಗವಂತನ ಪ್ರತೀಕವನ್ನು ಕಾಣುವಂತೆ ಮಾಡುವವ ಮನೋಭಿಮಾನಿ ಇಂದ್ರ. ಆದ್ರಿಂದ ಈ ಪರ್ಜನ್ಯ ಅನ್ನ ಶುದ್ಧಪಡಿಸಿದ್ರು ಒಳಗಿನಿಂದ್ರೂ ಒಂದು ಪರ್ಜನ್ಯ ಸಮಾನೆಯಲ್ಲಿ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಅನೇಕ ವಿಷಯಗಳನ್ನ ತಂದು ತಂದು ತಂದು ಒಟ್ಟು ಮಾಡಿ ಕೂಡ ಏನು ಸಮಾನ ಆಗ್ತಾನೆ ಮತ್ತೇನಾಗ್ತಾನೆ ಸಮಾನ ಆಗಿ ಮನಃ ಮನನ ಮಾಡ್ತಾನೆ. ಮನನ ಮಾಡಿ ಏನ್ ಮಾಡ್ತಾನೆ? ಪರಜನ್ಯ ಪರತತ್ವ ಅಲ್ಲಿ ಆವಿರ್ಭಾವಾಗುವಂತ ಮಾಡ್ತಾನೆ. ಹೀಗೆ ಶಬ್ದಗಳಲ್ಲೇ ಒಂದು ಉಪಾಸನೆ ಪ್ರೋಸೆಸ್. ಈಗ ಸಮಾನ ಅಭಿಮಾನಿ ಸಮಾನ ಪ್ರಾಣಗಳಲ್ಲಿ ಸಮಾನ ನಾಮಕ ಪ್ರಾಣನಿಗೆ ಅಭಿಮಾನಿಯಾದ ಇಂದ್ರ ಸಮಾನ ಯಸ್ವಾಹಂತನಾದ ಅದಕ್ಕಿಂತ ಮೇಲಕ್ಕೆ ಹೋದ್ರೆ ಮನೋಭಿಮಾನಿಯಾಗಿರತಕ್ಕಂಥ ಇಂದ್ರ ಮನಸ್ಸು ತೃಪ್ತವಾದ ಮನೋಭಿಮಾನಿಯಾದ ಇಂದ್ರನು ತೃಪ್ತನಾದ ಇನ್ನು ಅಂದ್ರೆ ಇಂದ್ರ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಪರ್ಜನ್ಯ ಅವನೇ ಇದು ಎರಡರಲ್ಲೇ ಇದು ಅವನು ಪರ್ಜನ್ಯ ತೃಪ್ತಿ. ಪರ್ಜನ್ಯದ ಮಟ್ಟಿಗೆ ಪರಜನ್ಯ ಆದ ಮೇಲೆ ಮುಂದಿನ ಪ್ರೋಸೆಸ್ ಏನು? ಪರ ಸ್ವರೂಪ ಒಳಗಿನ ಮನಸ್ಸಿನಲ್ಲಿ ಜನಿತ ಆಯಿತು, ಭಗವಂತನು ಧ್ಯಾನ ಗೋಚರ ಆಯಿತು. ಆಮೇಲೆ ಭಗವಂತನ ಸ್ವರೂಪ ಧ್ಯಾನ ಗೋಚರ ಆದ ಮೇಲೆ ಅದರ ಮನಸ್ಸಿನಿಂದ ಆಚೆ ಮನಸ್ಸನ್ನು ತೆಗೆದು ಬಿಸಾಡಿ ಉಪಯೋಗಿಲ್ಲ. ಆಗೇನಾಗುತ್ತೆ? ಆಗ ಭಗವತ್ ಸ್ವರೂಪದ ವಿದ್ಯೋದ ಸಹಜವಾದ ಜ್ಞಾನಾನಂದಮಯವಾದ ಭಗವಂತನ ಪ್ರಕಾಶ ಒಳಗಿಂದ ಅದೇ ವಿದ್ಯುತ್. ಅದರ ಅಭಿಮಾನಿ ಭಾರತಿ ಅದಕ್ಕೆ ವಿದ್ಯುತ್ ಪರ್ಜನ್ಯಾದ್ರೆ ವಿದ್ಯುತ್ ತೃಪ್ತಿ. ಆ ಒಳಗಿನಿಂದ ಭಗವಂತನ ವಿದ್ಯೋತನವನ್ನು ಕೊಡತಕ್ಕಂಥ ಭಾರತೀ ದೇವಿ ತೃಪ್ತರ ಪರ್ಜನ್ಯೇ ತೃಪ್ತಿ ವಿದ್ಯುತ್ ತೃಪ್ತಿ ವಿದ್ಯುತಿ ತೃಪ್ತಿಯಂತ ತೃಪ್ತಿಯ ವಿದ್ಯುತ್ಯ ಪರ್ಜನ್ಯ ಅತಿನಿಷ್ಠ ಯಾವ ವಿದ್ಯುತ್ ಮಾನಿನಿಯಾಗಿರತಕ್ಕಂಥ ಭಾರತಿ ಮತ್ತು ವೃಷ್ಟಿಮಾನಿಯಾಗಿರತಕ್ಕಂಥ ಇಂದ್ರ ಒಳಗಿನಿಂದ ಭಗವಂತನ ವಿದ್ಯೋತನವನ್ನು ಕೊಡತಕ್ಕವಳು ಒಳಗಿಂದ ಧ್ಯಾನದಲ್ಲಿ ಭಗವಂತನ ಮಾನಸಿಕ ಚಿತ್ರವನ್ನು ಕೊಡತಕ್ಕವನು ಆದ ಇಂದ್ರನು ಯಾವ ಎದುರು ಕಿಂಬನ್ನ ಆಶ್ರಯಿಸಿಕೊಂಡಿದ್ದಾರೋ ಎದುರು ಇದು ಒಟ್ಟಿಗೆ ನೀನು ಹೇಳಿದ ಏಕೋನೈಕ ಸವ ಕಿಂ ಎತ್ತದ ಮಹತ್ತವಂ ಎದುರು ಕಿಂ ಅನ್ನೋದು ಒಟ್ಟಿಗೆ ಇದೆ ಕೃಷ್ಣಸಾಸನ. ಅದು ಆನಂದ ರೂಪ ಮತ್ತು ಜ್ಞಾನ ರೂಪವಾದ ಭಗವಂತನ ಅಧಿಷ್ಠಾನದಲ್ಲಿ ಇವರು ಇಬ್ಬರಿದ್ದಾರೆ. ಅಂತ ಭಗವಂತ ತೃಪ್ತನಾದ ಯತ್ಕಿಂಚ ಪರ್ಜನ್ಯಶ್ಚ ವಿದ್ಯುಚ್ಚ ಪರ್ಜನ್ಯಶ್ಚ ಅಧಿಷ್ಠದ ತೃಪ್ತಿ ತಸ್ಯಾದ ತೃಪ್ತಿ ಭಗವಂತ ತೃಪ್ತರಾದ್ರೆ ಜೀವದ ತೃಪ್ತಿ. ಯಾಕೆಂದ್ರೆ ಅವನು ಪ್ರತಿಯೊಬ್ಬ ಇದು ಅಲ್ಲಿ ಏನಾಯ್ತು ಅದು ರಿಯಾಕ್ಷನ್ ಇಲ್ಲಿ ಆಗಬೇಕು. ಇವನಿಗೆ ಯಾವುದೆಲ್ಲ ತೃಪ್ತಿ ಸತ್ಯಾದ ತೃಪ್ತಿ ತೃಪ್ತಿ ಇಂದ ಹೇಳಿದ್ದೆ ಪ್ರಜಯಾ ಪಶುತಿ ಕನ್ನಾಂತ್ಯೇನ ತೇಜಸ ಪ್ರಪವರ್ಜಸೇನ ಎಲ್ಲ ಇವನಲ್ಲಿ ಸಮರ್ಥ. ಅದು ಮುಗಿಯಿತು. ಇನ್ನು ಕೊನೆಯದು ಒಂದು ಆಗುತಿ ಪ್ರಜಯಾಂ ಪಂಚಮೀಂ ಜುಬಿಯಾ ತಾಂ ಜುಬಿಯಾ ಉದಾನಾಯ ಸ್ವಾಹೇತಿ ಐದನೇ ಆಗುತಿ ಉದಾನಾಯ ಸ್ವಾಹ ಅಂತ ತಗೊಂಡು ಈ ಐದನೇ ಆಹುತಿ ತಗೊಂಡಾದ್ಮೇಲೆ ನಮ್ಮಲ್ಲಿ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇದೆ. ಇನ್ನ ಹೇಳಿದೆ ಪ್ರಾಣಾಯ ಸ್ವಾಹ ಬಾಣಾಯ ಸ್ವಾಹ ಧ್ಯಾನಾಯ ಸ್ವಾಹ ಪ್ರಾಣಾಯ ಸ್ವಾಹ ಸ್ವಾನಾಯ ಸ್ವಾಹ ಇದರ ಪ್ರಕಾರ ಪ್ರಾಣಾಯ ಸ್ವಾಹ ಧ್ಯಾನಾಯ ಸ್ವಾಹ ಅಪಾನಾಯ ಸ್ವಾಹ ಸಮಾನಾಯ ಸ್ವಾಹ ಉದಾನಾಯ ಸ್ವಾಹ ಅಂದ್ರೆ ಆತ್ಮನೇ ಸ್ವಾಹ ಅಂತ. ಯಾಕೆಂದ್ರೆ ಈ ಎಲ್ಲಾ ಪಂಚಬುದ್ಧಿಯಾದ ಪ್ರಾಣದ ಅಂತರ್ಯಾಮಿ ಅದರ ಭಗವಂತನ ಒಟ್ಟಿಗೆ ನಾವು ಪಂಚಬುದ್ಧಿಯಾದ ಭಗವಂತನನ್ನು ಅನುಸಂಧಾನ ಮಾಡಬೇಕು ಅಂತ ಅವರಿಗೆ ಆತ್ಮನೇ ಸ್ವಾಹ ಅನ್ನೋದನ್ನು ಒಪ್ಪಿಕೊಳ್ಳೋದು. ಉಪನಿಷತ್ತು ಅದನ್ನ ಹೇಳುವುದಿಲ್ಲ. ಯಾಕೆ ಗೊತ್ತಾ? ನಮಗೆ ಪ್ರಾಣಾಯ ಸ್ವಾಹ ಅಂದ್ರೆ ಪಾಣದೇವರಿಗೆ ಅಂತ ಮತ್ತೆ ಆತ್ಮನೇ ಸ್ವಾಹ ಅಂದ್ರೆ ಪಾಣದೇವರು ಕೊಟ್ಟರೆ ಪರಮಾತ್ಮನೇ ಕೊಡೋದಾ? ಆದ್ರೆ ಪ್ರಾಣಾಯ ಸ್ವಾಹ ಅಂದ್ರೆ ಪ್ರಾಣಾಂತರ್ಗತನಾದ ಪರಮಾತ್ಮನಿಗೆ ಎಂದ್ರೆ ಅರ್ಥ. ಧ್ಯಾನಾಯ ಸ್ವಾಹ ಅಂದ್ರೆ ಧ್ಯಾನಾಂತರ್ಗತನಾದ ಪರಮಾತ್ಮನಿಗೆ ಎಂದ್ರೆ ಅರ್ಥ. ಅದು ಪುನಃ ಆತ್ಮನೇ ಸ್ವಾಹ ಅಂತ ಬೇರೆ ಹೇಳುವುದಿಲ್ಲ. ಐದು ಆವತಿ ಕೊಟ್ಟರೆ ಸಾಕು. ಯಾಕಂದ್ರೆ ಆವತಿ ಕೊಡುವುದೇ ಪರಮಾತ್ಮನಿಗೆ. ಪ್ರಾಣದೇವರಿಗೆ ಪರಮಾತ್ಮನ ಅನಂತರವೇ. ಆ ಪ್ರಾಣದೇವರ ಅನಂತರ ಇಂದ್ರ ಸೂರ್ಯ ಆಕ್ಷನ್ ರಿಯಾಕ್ಷನ್ ರಿಯಾಕ್ಷನ್. ಅದರಿಂದ ಅವಾಂತರ ಪ್ರಾಣಗಳು, ಅವಾಂತರ ಇಂದ್ರಿಯಗಳು, ತತ್ವಾಭಿಮಾನ ದೇವತೆಗಳ ಒಳಗಿರತಕ್ಕ ಪ್ರಾಣದೇವರ ಒಳಗಿರತಕ್ಕ ಭಗವಂತನಿಗೆ, ಅದರ ಜೊತೆಗೆ ಪ್ರಾಣದೇವರು ಭಕ್ತಿ ಸಹಿತ ಮುಖ್ಯ ಪ್ರಾಣದ ಉಪಾಸನೆ ಆಗುತ್ತದೆ. ಯಾಕಂದ್ರೆ ಅಲ್ಲಿ ಭಕ್ತಿ ಒಂದೇ, ಇನ್ನು ಲಕ್ಷ್ಮೀನಾರಾಯಣ ಆಗಿರ್ತಾರೆ, ಇನ್ನೊಂದು ದ್ವಾರದಲ್ಲಿ ಸಾಕ್ಷಾತ್ ಪಶ್ಚಿಮ ದ್ವಾರದಲ್ಲಿ ಲಕ್ಷ್ಮೀ ಇದ್ದಾರೆ. ಹಾಗಾಗಿ ಇದು ಭಾರತೀಯ ಸಹಿತ ಮುಖ್ಯ ಪ್ರಾಣ ಲಕ್ಷ್ಮೀನಾರಾಯಣ ಸಮಸ್ತ ತತ್ವಾಭಿಮಾನ ದೇವತೆಗಳ ಅಂತರ್ಯಾಮಿಗಳಾಗಿ ನಮ್ಮ ದೇಹದೊಳಗೆ ಏನ್ ಮಾಡ್ತಾರೆ ಅವರಿಗೆ ಅರ್ಪಿಸುವ ಆಸ್ತಿ ಆಗುತ್ತೆ. ಏನು ಹಾಕಿ ಇಲ್ಲ, ಅದು ಪುನಃ ಅರ್ಪಿಸುವ ಆಸ್ತಿ ಇರೋದೇ ಬೇಡ. ಇದು ಏನಾಗಿದೆ ಅಂದ್ರೆ ನಿಮ್ ಕಡೆ ಒಂದು ಸಂಪ್ರದಾಯ ಇದೆ, ರಮಾನಯ ವಿದ್ಯೆ ಅಂತ, ಅಂದ್ರೆ ಸುಶೀಲಗಾಯತ ಪರಿವಾರ ಅಂತ ಮಾಡ್ತಾರೆ. ರಮಾನಯ ವಿದ್ಯೆ ಅಂತ ಲಕ್ಷ್ಮೀ ಸಹಿತ ನಾರಾಯಣ ಕೊಟ್ಟು ಆಮೇಲೆ ಬರೀ ನೀವು ನಿಮ್ಗೆ ಬೇರೆ ಅಡಿಗೆ ಅಂತೇವೆ ಅಂದ್ರೆ ಲಕ್ಷ್ಮೀ ಅನ್ನೋದು ರಮಾನಯ ವಿದ್ಯೆ, ರಮಾನಯ ವಿದ್ಯೆ ಹೇಳುವುದು ಅಸಂಗತವಾದ ಪ್ರಕ್ರಿಯೆ. ಹಾಗೆ ಆತ್ಮನೇ ಸ್ವಾಹಂತ ಪ್ರತ್ಯೇಕ ಭಗವಂತನ ತಗೊಂಡು ಅಸಂಗತ ಪ್ರಕ್ರಿಯೆ ಪ್ರಾಣಾಯ ಸ್ವಾಹಂತ ಆಗೋಯ್ತು. ರಮಾ ಪದ್ಮಾದೇವ ದೇವ ಸನಕಾದ್ಯ ಶುಕಾದ್ಯ ಶ್ರೀ ಸಿಂಹ ಪ್ರಸಾದ ಎಂ ಸರ್ವೇ ಕೃಷ್ಣ ಪ್ರತ್ಯೇಕ ರಮಾದೇವಿಗೆ ಸಮರ್ಪಣೆ ಮಾಡಬಾರದು. ಅದು ಒಂದೇ ಅಂದ್ರೆ ನಿಮ್ಮ ಯಜಮಾನಿಗೆ ಬೇರೆ ವಸ್ತು ಮಾಡಿದೆ ನೀವು ಬನ್ನಿ ಅಂತ ಹೇಳಿದ ಹಾಗೆ ಅವ್ರ ದಂಪತಿಗಳಿಗೆ ಸದ್ಯಾಗಿ ಕೊಡಬೇಕು. ಒಂದು ಶ್ರೀಗಾಯತ ಪರಿವಾರ ಹೇಳಬೇಕು ಕೂಡ ನಮ್ಮನೆಯಲ್ಲಿ ಎರಡೆರಡು ಸತಿ ನೈವೇದ್ಯ ಮಾಡಿದಾಗಲೇ ಅದೆಲ್ಲ ಈ ಅಜ್ಞಾನದಿಂದ ಬಂದಿರುವ ಸಂಪ್ರದಾಯ, ಅದೆಲ್ಲ ತಿಳುವಳಿಕೆಯಿಂದಲೇ ಬಂದಿರುವಂತಹ ದೊಡ್ಡ ಸಂಪ್ರದಾಯ ಇಲ್ಲಿ. ಅದರಿಂದ ಆತ್ಮನೇ ಸ್ವಹ ಪ್ರತ್ಯೇಕ ಸಮರ್ಪಣೆ ಮಾಡಬೇಕಾದ ಅಗತ್ಯ ಇಲ್ಲ. ಪ್ರಾಣಾಯ ಸ್ವಹ, ಧ್ಯಾನಾಯ ಸ್ವಹ, ಅಪಾನಾಯ ಸ್ವಹ, ಸಮಾನಾಯ ಸ್ವಹ, ಉದಾರಾಯ ಸ್ವಹ ಅಂದ್ರೆ ಪಂಚರೂಪಿಯಾದ ನಾರಾಯಣ, ಪಂಚರೂಪಿಯಾದ ನಾರಾಯಣ ಜೊತೆ ಇರುವ ಲಕ್ಷ್ಮಿ, ಪ್ರಾಣದೇವರು, ಭಾರತಿ ಮತ್ತು ತತ್ವ ಎಲ್ಲ ಬಂದ್ಬಿಟ್ರೆ ಇದರಲ್ಲಿ ನೀವು ಉಪನಿಷತ್ತು ನಾವು ಅರ್ಥ ಮಾಡಿಕೊಂಡ್ರೆ ಈ ಎಲ್ಲ ತತ್ವಾಭಿಮಾನ ದೇವತೆಗಳು ಮುಖ್ಯವಾಗಿ ಸೂರ್ಯಚಂದ್ರ ಇಂದ್ರ ಅವ್ರ ಜೊತೆ ಪಂಚಪ್ರಾಣಗಳಿದ್ದಾರೆ. ಪಂಚಪ್ರಾಣಗಳೇ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೇ ಅಭಿಮಾನಿಗಳು ಒಬ್ಬರು ತೃಪ್ತಿ ಆಯಿತು. ಅದೇ ಅವರಿಗೆ ಅನ್ನಾದ್ಯೇನ ಅಂತ ಪ್ರಾಣಾಪಾನ ಜ್ಞಾನೋದಾನ ಸಮಾನ ಇವರೇ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೇ ಅಭಿಮಾನಿಗಳು. ಹಾಗಾಗಿ ಪಂಚ ತನ್ಮಾತ್ರಗಳು ತೃಪ್ತಿ ಆದವು. ತನ್ಮಾತ್ರಾಭಿಮಾನ ದೇವತೆಗಳು ಅವರೇ ತನ್ಮಾತ್ರಾಭಿಮಾನ ದೇವತೆಗಳು ಅಂದ್ರೆ ಸುಬರ್ಣಿ ವಾರಣಿ ಪಾರ್ವತಿ ಮುಖ್ಯವಾಗಿ ಇವರು ಪ್ರಾಣಾಪ ಜ್ಞಾನೋದಾನ ತನ್ಮಾತ್ರಗಳು ತೃಪ್ತವಾದವು. ತನ್ಮಾತ್ರಗಳಿಂದ ನಮ್ಮ ಇಂದ್ರಿಯಗಳ ಮುಂದೆ ಅನುಭವಗಳಂದ್ರೆ ಇಂದ್ರಿಯ ದೇವತೆಗಳು ತೃಪ್ತರಾದರು. ಆ ದೇವತೆಗಳು ನಿಯಂತ್ರಿಸತಕ್ಕಂಥ ಪ್ರಾಣದೇವರು ಭಾರತದಿಂದ ಅವರೊಳಗೆ ಇರತಕ್ಕ ಲಕ್ಷ್ಮಿ ಇಷ್ಟು ಬಂದೋಜಿ ಐದು ಆಹುತಿಯಲ್ಲಿ ಒಂದು ಯಜ್ಞದ ಆರಾಧನೆ ಅಂತ ಸರಿ ಅದೇನಾಯ್ತು. ಉದಾಹರಣ ಸ್ವಾಹ ಇದು ಪ್ರಾಣ ಅದೃಷ್ಟನಯನ ಗುಂಪುಗಳನ್ನ ಅಂಶಗಳನ್ನ ಎದುರೇ ತಂದ ಧ್ಯಾನ ಶಬ್ದಗಳನ್ನ ಬೇರೆ ಬೇರೆ ಕಡೆ ನಿಧಿಷ್ಠನಯನ ತಂದ ಆಮೇಲೆ ಇವನು ಸಮಾನ ಅಪಾನ ಪಾಕಿಸ್ತೀಯ ಬಾಯಿ ದಪ್ಪನಯನ ಮಾಡಿದ ವಿಷಯಗಳನ್ನ ಸಮಾನ ಎಲ್ಲಾ ವಿಷಯಗಳನ್ನ ತಂದೆ ಗಾನಯನ ಮಾಡಿಕೊಂಡು ಮಂಥನ ಮಾಡಿಸಿದೆ. ಪ್ರಾಣದೇವರ ಐದನೇ ರೂಪ ಪ್ರಾಣಪಾನದ ಪಂಚ ಪ್ರಾಣಗಳಲ್ಲಿ ಅವಾಂತರ ಪ್ರಾಣದ ಐದನೇ ರೂಪ ಉದಾನ ಅದು ಬುದ್ಧಿ ಮೇಲೆ ಕರ್ಕೊಂಡು ಅಂದ್ರೆ ಸಾಮಾನ್ಯ ಬುದ್ಧಲೋಕಕ್ಕೆ ಮನುಷ್ಯನನ್ನ ವಿಶೇಷವಾಗಿ ಸಹಸ್ರಾರ್ಥಕ್ಕೆ ಮೇಲೆ ಕೊಡುವಾಗ ಪ್ರಾಣದೇವರು ಆ ಉದಾನವಾಯು ಮೂಲಕ ಕರ್ಕೊಂಡಿರ್ತಾರೆ. ಅದರಿಂದ ಹೆಸರೇ ಉದಾನ ಅಂತ ಬುದ್ಧಿ ನಾರಾಯಣ ಮೇಲೆ ಅದು ಉದಾನ ಯಸ್ವಾ ಹೇಗೆ ಪಂಚಮಿ ಚುರಿಯಾ ಉದಾನ ಯಸ್ವಾ ಹೇ ತಾಮ ಚುರಿಯಾ ಉದಾನ ಯಸ್ವಾ ಹೇತಿ ಉದಾನ ಯಸ್ವಾ ಹೋಗಿಸಿಬಿಟ್ರೆ ಆ ಉದಾನ ಸ್ತುತಿ ಪಂಚಪ್ರಾಣರಲ್ಲಿ ಉದಾನ ನಾಮಕನಾದಂತಹ ಪ್ರಾಣ ತಪ್ಪನಾಗುತ್ತೆ. ಉದಾನ ನಾಮಕ ನಿಯಾಮಕ ಯಾರಿದ್ರೆಲ್ಲ ಪ್ರಾಣನಿಗೆ ಸೂರ್ಯ, ಅಪಾನನಿಗೆ ಅಗ್ನಿ, ವ್ಯಾನನಿಗೆ ಚಂದ್ರ, ಸಮಾನನಿಗೆ ಇಂದ್ರಿ, ಪ್ರಾಣಾಪಾನ ವ್ಯಾನ ಸಮಾನನಿಗೆ ಬೇರೆ ದೇವತೆಗಳಿದ್ದಾರೆ. ಉದಾನ ನಾಮಕವಾಯುವಿಗೆ ಸುಧೀರಿಯರು ಯಾರು ಮೇಲೆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಪ್ರಾಣದೇವರೇ. ಉದಾನ ತೃಪ್ತಿ, ಉದಾನೇ ತೃಪ್ತಿ, ವಾಯು ತೃಪ್ತಿ. ಅಲ್ಲಿ ಉದಾನ ತೃಪ್ತನಾದಾಗ ವಾಯು ನಮ್ಮ ಇಲ್ಲಿ ಎಲ್ಲ ಬೇರೆ ಇದ್ರೆ ಕಣ್ಣು ಹೇಳಿದ್ದಾರೆ ಸೂರ್ಯ ಆಯ್ತು, ವಾಕ್ ಆಗಿದೆ, ಶ್ರೋತ್ರ ಆಗಿದೆ, ಮನಸ್ಸಾಯ್ತು, ಮೂಲ ಇದೇ ಪಂಚ ಚಕ್ಷು ಶ್ರೋತ್ರ ಮನೋವಾಕ್ ಪ್ರಾಣ ಇದೆ ನೀವಾಯ್ತಲ್ಲಿ ಪ್ರಾಣ ತೃಪ್ತಿ ವಾಯು ತೃಪ್ತಿ. ಇಲ್ಲಿ ಉಸಿರಾಡಿರ್ತಕ್ಕಂಥ ಪ್ರಾಣದೇವರು ತೃಪ್ತರಾದರು. ಉಸಿರಾಡಿರ್ತಕ್ಕಂಥ ಪ್ರಾಣದೇವರು ಉಸಿರಾಡಿರ್ತಕ್ಕಂಥ ನಾಚಿಕೆ ವಾಯುತ್ತಾರೆ ಅವನಿಗೂ ಒಳಗಿರತಕ್ಕಂಥ ಉದಾನ ವಾಯುವಿಗೂ ಇಬ್ಬರು ನಿಯಾಮಕನಾಗಿರ್ತಕ್ಕಂಥ ಪ್ರಾಣದೇವರು. ವಾಯು ತೃಪ್ತಿ ಆಕಾಶ ತೃಪ್ತಿ. ವಾಯುದೇವರು ತೃಪ್ತ ಅಂದ್ರೆ ಆಕಾಶ ತೃಪ್ತವಾಯಿತು. ಆಕಾಶ ಅಂತಂದ್ರೆ ನಮ್ಮ ಮೂಗಿನಲ್ಲಿ ಉಸಿರಾಡಿಸುವಂತಹ ವಾಯುದೇವರೇ ಆಕಾಶದಲ್ಲಿ ಎಲ್ಲ ಕಡೆ ತುಂಬಿದ್ದಾರಲ್ಲ, ಆಕಾಶದಲ್ಲಿ ಸರ್ವತ್ರ ತುಂಬಿರುವಂತಹ ಕಾರ್ಯದೇವರನ್ನೇ ಆಕಾಶ ಅಂತವರು. ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ವಾಯುದೇವ ಅದಕ್ಕೆ ವಿಶೇಷ ಆಕಾಶ ಅದು ಭಗವಂತ ಸ್ವರೂಪ. ಯಾಕೆಂದ್ರೆ ಇಲ್ಲಿ ನೋಡಿ ಇನ್ನೊಂದು ವಿಶೇಷ ಉತ್ಸವದ ದ್ವಾರ ನಾಲ್ಕು ದಿಕ್ಕಿನ ನಾಲ್ಕು ದ್ವಾರಗಳು ನೋಡಿ ಆಯ್ತು. ಪೂರ್ವದ್ವಾರದಲ್ಲಿ ಪ್ರಾಣ ಪ್ರಾಣವಾಯು ಅವನ ನಿಯಾಮಕನಾಗಿರ್ತಕ್ಕ ಚಕ್ಷು ಇಂದ್ರಿಯ ನಿಯಾಮಕನಾದ ಸೂರ್ಯ ಮತ್ತು ವಿಮಾನಿನಿಯಾಗಿರ್ತಕ್ಕಂಥ ಅಲ್ಲಿಂದ ಹೊರಬರತಕ್ಕಂಥ ಪೂರ್ವದ್ವಾರದಿಂದ ಮುಕ್ತಿಯಲ್ಲಿ ಪೂರ್ವದ್ವಾರದಿಂದ ಬರತಕ್ಕಂಥ ಅಧಿಕಾರಿಗಳು ಮನುಷ್ಯ ಅವರನ್ನು ಕರ್ಕೊಂಡಿರತಕ್ಕಂಥ ದ್ವಾರ. ಇಲ್ಲಿ ನಮ್ಮ ಹೃದಯದಲ್ಲೂ ಪೂರ್ವದ್ವಾರದಲ್ಲಿ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ. ವೈಶ್ವಾದನಾಗಿದೆ ದಕ್ಷಿಣ ದ್ವಾರ ಚಂದ್ರ ಮತ್ತು ದೇವತೆಯಾದಂತಹ ಭಾರತಿ ಶುಭಕ್ರಮಾರಿ ಹಿಂದುಮಾರಿ ಆಗಿರತಕ್ಕಂತಹ ಚಂದ್ರ ಮತ್ತು ವ್ಯಾನಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಚಂದ್ರನು ದಿಕ್ಕುಗಳ ದೇವತೆಯಾದ ಭಾರತಿ ಇರತಕ್ಕಂಥ ದಿಕ್ಕು ದಕ್ಷಿಣ ದಿಕ್ಕಿನ ಬಾಗಿಲು. ಈ ಬಾಗಿಲು ಪಿತೃಗಳ ದೇವರ ಅದ ನಂತರ ಪಶ್ಚಿಮ ದ್ವಾರ ಅದರಲ್ಲಿ ಅಗ್ನಿ ಇದ್ದಾನೆ ಅಪಾನವಾಯು ಇದ್ದಾನೆ ಮಹೇಂದ್ರ ದೇವತೆ ಅಗ್ನಿಯಿಂದ ಸ್ವಯಂ ಪತ್ನಿ ಇದ್ದಾರೆ ಮತ್ತು ಪೃಥ್ವೀ ದೇವತೆ ಆಗಿರತಕ್ಕಂಥ ಲಕ್ಷ್ಮಿ ಇದ್ದಾರೆ. ಇದು ಗಂಧರ್ವರು ಭಗವಂತನ ಸೇರತಕ್ಕಂಥ ದ್ವಾರ. ಉತ್ತರ ದ್ವಾರ ಮನಸ್ಸಿನ ಅಭಿಮಾನಿ ಸಮಾನ ತತ್ವದ ಅಭಿಮಾನಿ ಸ್ವಯಂ ಪರ್ಜನ್ಯ ಅಭಿಮಾನಿ ಇಂದ್ರ ಇದ್ದಾರೆ ಉತ್ತರ ದ್ವಾರದಲ್ಲಿ. ಅವರ ಜೊತೆಗೆ ವಿದ್ಯುತ್ ಮಾಲಿನಿ ಆಗಿರ್ತಕ್ಕಂಥ ಮಿತ್ರವಾಗಿದೆ. ಮೂರು ಕಡೆ ಪೂರ್ವ ಪಶ್ಚಿಮ ಪೂರ್ವ ಪಶ್ಚಿಮ ಉತ್ತರ ಈ ಮೂರು ಕಡೆ ಪಶ್ಚಿಮ ಪೂರ್ವ ದಕ್ಷಿಣ ಉತ್ತರ ಈ ಮೂರು ಕಡೆ ಭಾರತಿ ಇದ್ದಾರೆ. ಪಶ್ಚಿಮದಲ್ಲಿ ಲಕ್ಷ್ಮಿ ಇದ್ದಾರೆ ಮೇಲೆ ಉತ್ಸವದಲ್ಲಿ ಯಾರು ಇಲ್ಲ ಪ್ರಾಂತ್ಯವಿದ್ದಾರೆ ವಿಶೇಷ ಅಲ್ಲಿ ಯಾರು ಪ್ರತ್ಯೇಕ ಲಕ್ಷ್ಮಿ ರೂಪ ಇಲ್ಲ. ಪಶ್ಚಿಮದಲ್ಲಿ ಲಕ್ಷ್ಮಿ ರೂಪ ಇದೆ ಮತ್ತು ಅಗ್ನಿ ಈ ಮೂರು ಕಡೆ ಭಾರತೀಯ ರೂಪ ಇದೆ. ದಕ್ಷಿಣ ಉತ್ತರ ಪೂರ್ವ ಭಾರತೀಯ ರೂಪ ಪಶ್ಚಿಮದಲ್ಲಿ ಅಗ್ನಿ ಜೊತೆಗೆ ಉತ್ತರ ಪಶ್ಚಿಮ ದ್ವಾರದಲ್ಲಿ ಲಕ್ಷ್ಮಿ ರೂಪ ಊರ್ಧ್ವಲೋಕದಲ್ಲಿ ಉದಾಹರಣ ವಾಯು ನಿಯಾಮಕರು ಶ್ವಾಸ ವಾಯು ನಿಯಾಮಕವಾಗಿರತಕ್ಕಂಥ ಆಕಾಶ ನಿಯಾಮಕವಾಗಿರತಕ್ಕಂಥ ಪ್ರಾಣದೇವರು. ಆ ಪ್ರಾಣದೇವರು ಆಕಾಶದಲ್ಲಿ ತುಂಬಿರುವಾಗ ಒಂದು ವಿಶೇಷ ಏನು ಅಂದ್ರೆ ಆಕಾಶದಲ್ಲಿ ನಾಲ್ಕು ಐದು ತತ್ವಗಳು ತುಂಬಿವೆ. ಆಕಾಶದ ತುಂಬಿರತಕ್ಕಂಥದ್ದು ಗಣಪತಿ ತತ್ವ ಅದು ಜೂನಿಯರ್ ಮೋಸ್ಟ್ ಆಕಾಶ. ಆಮೇಲೆ ಆಕಾಶದ ತುಂಬಿರುವಂತಹದ್ದು ಪಾರ್ವತಿ ಆಮೇಲೆ ಆಕಾಶದ ತುಂಬಿರುವಂತಹದ್ದು ಶಿವ ತತ್ವ ಆಮೇಲೆ ಆಕಾಶದ ತುಂಬಿರುವಂತಹದ್ದು ಪ್ರಾಣತತ್ವ ಆಮೇಲೆ ಆಕಾಶದ ತುಂಬಿರುವಂತಹದ್ದು ಲಕ್ಷ್ಮೀ ತತ್ವ ಆಮೇಲೆ ಆಕಾಶದ ತುಂಬಿರುವಂತಹ ವಿಷ್ಣು ತತ್ವ. ಹೀಗೆ ಆಕಾಶದಲ್ಲಿ ಒಂದು ಲೆವೆಲ್ ಇದೆ. ಆಕಾಶದಲ್ಲಿ ಕೊನೆಗೆ ಆಕಾಶದಲ್ಲಿ ಅತ್ಯಂತ ಚಿಕ್ಕದು ಜೂನಿಯರ್ ಮೋಸ್ಟ್ ಆಕಾಶ ಅಂದ್ರೆ ಗಣಪತಿ ಸೀನಿಯರ್ ಮೋಸ್ಟ್ ಆಕಾಶ ಅಂದ್ರೆ ವಿಷ್ಣು ಮಧ್ಯದಲ್ಲಿ ಆಕಾಶ ಹೇಳ್ತಾರೆ. ಅದ್ರ ಪ್ರಾಣದೇವರು ಆಕಾಶ ಪಾರ್ವತಿ ಆಕಾಶದ ಚಿಕ್ಕಗಳು ಆಕಾಶ ಶಿವ ಆಕಾಶದ ವಚ್ಚೆ ಪಾರ್ವತಿ ಆಕಾಶದ ವಚ್ಚೆ ವಾಯು ಆಕಾಶದ ವಚ್ಚೆ ಲಕ್ಷ್ಮಿ ಆಕಾಶದ ವಚ್ಚೆ ವಿಷ್ಣು ಆಕಾಶದ ವಚ್ಚೆ. ಹಾಗಾಗಿ ಆಕಾಶದ ಇಷ್ಟು ತತ್ವಗಳಿವೆ ಅಲ್ಲ ಊರ್ಧ್ವಲೋಕವನ್ನು ನಮ್ಮನ್ನು ಊರ್ಧ್ವಲೋಕಕ್ಕೆ ಕರೆದುಕೊಂಡಿರತಕ್ಕಂಥ ಪ್ರಾಣದೇವರಲ್ಲಿ ಆಕಾಶ ಶಬ್ದ ವಾಚ್ಯರಾಗಿ ಆಕಾಶದ ಸನ್ನಿಹಿತರಾದಾಗ ಪಾರ್ವತಿ ಯಾರು ಜೊತೆಗಿದ್ದಾಳಲ್ಲ ಕೆಳಗಿದ್ದವರು ಗಣಪತಿ ಪಾರ್ವತಿ ಶಿವ ಯಾರು ಇದ್ದಾರಲ್ಲ ಕೆಳಗಿದ್ದಾರೆ ಬೇರೆ ಪ್ರಾಣದೇವರಲ್ಲಿ ಭಗವಂತನ ಹತ್ರ ಕರ್ಕೊಂಡು ಹೋಗತಕ್ಕ ಆಕಾಶ ನಾಲ್ಕು ಪ್ರಾಣದೇವರಲ್ಲಿ ಅವರಿಗಿಂತ ಮೇಲ್ನ ಎರಡು ಅರ್ಥಗಳಿವೆ ಲಕ್ಷ್ಮಿ ಮತ್ತು ನಾರಾಯಣ. ನಾರಾಯಣ ಹತ್ರ ಕರ್ಕೊಂಡು ಹೋಗುದು ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಮಾಡಬೇಕು. ಅದನ್ನ ಆಕಾಶ ಅಂತ ವಚ್ಚಿರ್ಬೋದು ಅಲ್ಲಿ ಪ್ರತ್ಯೇಕ ಲಕ್ಷ್ಮಿ ರೂಪ ಇಲ್ಲ ಪ್ರಾಣದೇವರಲ್ಲೇ ಲಕ್ಷ್ಮಿ ವಿಶೇಷ ಸನ್ನಿಧಾನ. ಈ ವಿಷಯ ಉಪನಿಷತ್ತಲ್ಲಿ ಎಷ್ಟು ಪುಟ್ಟ ಹೇಳ್ತಾರೆ ಅಲ್ಲೆಲ್ಲ ಲಕ್ಷ್ಮಿ ಲಕ್ಷ್ಮಿ ರೂಪ ಅಂತ ಹೇಳಿದೆವು. ವಿದ್ಯುತ್ ಅಂದ್ರೆ ಭಾರತೀಯ ರೂಪ ಇಷ್ಟ ಅಂದ್ರೆ ಭಾರತೀಯ ರೂಪ ದೇವ್ ಅಂದ್ರೆ ಭಾರತೀಯ ರೂಪ ಪೃಥ್ವಿ ಅಂದ್ರೆ ಲಕ್ಷ್ಮಿ ರೂಪ ಇಲ್ಲಿ ಆಕಾಶ ಅಂದ್ರೆ ಪ್ರಾಣದೇವರಲ್ಲಿ ಲಕ್ಷ್ಮಿ ವಿಶೇಷ ಆವೇಶ ಒಂದು ಪ್ರತ್ಯೇಕ ರೂಪ ಅಲ್ಲ. ಈ ಅರ್ಥ ಉಪನಿಷತ್ತು ಹೇಳ್ತದೆ ಆದ್ರೆ ಓದಿದ್ರು ಗೊತ್ತಾಗುತ್ತೆ ಮತ್ತೆ ಉಪನಿಷತ್ತು ಬಹಳ ಸ್ಪಷ್ಟವಾಗಿರುತ್ತೆ. ಇಂಥವ್ರು ಏನಾಯ್ತು ಅಂದ್ರೆ ಒಂದು ಉದಾರ ಯಸ್ವಾಂ ಪಂಚಮಿ ಒಳಗಿರ್ತಕ್ಕಂಥ ಅಗ್ನಿ ಹೋತ್ರ ಆಯ್ತು ಐದನೇ ಆವೃತ್ತಿಯಲ್ಲಿ ಹೋಮ ಆಯ್ತು. ಏನು ಯಾರು ತೃಪ್ತಿ ಆಯ್ತು ಉದಾಹರಣ ಸ್ಥಿತಿ ಒಳಗಿರ್ತಕ್ಕಂಥ ಉದಾಹರಣ ಸಮಾಂತರ ಪ್ರಾಣ ತೃಪ್ತನಾದ ಅದರಿಂದ ಶ್ವಾಸವಾಯು ಮತ್ತು ವಾತಾವರಣದಲ್ಲಿರ್ತಕ್ಕಂಥ ವಾಯು ಸ್ವಯಂ ಮುಖ್ಯವಾಯು ತೃಪ್ತನಾದ ಅಲ್ಲಿಂದ ಆಕಾಶ ಲಕ್ಷ್ಮಿಯಿಂದ ಆವಿಷ್ಟನಾದ ಪ್ರಾಣದೇವರು ತೃಪ್ತರಾದರು. ಈ ಪ್ರಮಾಣದಲ್ಲಿ ತುಂಬಿರತಕ್ಕಂಥ ಪ್ರಾಣತತ್ವ ತೃಪ್ತಾ ಇದೆ. ಈ ಕೊನೆಯ ಆಹುತಿ ಬ್ರಹ್ಮಾಂಡದ ಆಚರಣೆ ಬಂದು ಕರ್ಕೊಂಡು ಹೋಗಲಿಕ್ಕೆ ಸಿದ್ಧತೆ ಆಯ್ತು. ಈಗ ಎಲ್ಲಿ ಸೂಚನೆ ಆಗಿದೆ ಮುಂದಿನ ವಾಕ್ಯ ನೋಡಿ ಯತ್ಕಿಂಚ ಆಕಾಶೇ ಆಕಾಶ ತೃಪ್ತಿ ಆಯ್ತು ಉದಾಹರಣ ತೃಪ್ತಿ ಉದಾಹರಣೆ ತೃಪ್ತಿ ವಾಯು ತೃಪ್ತಿ ವಾಯು ತೃಪ್ತಿ ಆಕಾಶ ತೃಪ್ತಿ ಆಕಾಶೇ ತೃಪ್ತಿ ಯತ್ಕಿಂಚ ವಾಯುಶ್ಚ ಆಕಾಶಶ್ಚ ಅಧಿತಿಷ್ಠತಃ ತತ್ರದ್ಯತಿ. ಹಿಂದೆ ಹೇಗೆ ಹೇಳಿದೆ ಇದು ಹೇಗೆ ಹೇಳಿದೆ ನೋಡಿ, ಹಿಂದಿನದರಲ್ಲಿ ಎಲ್ಲ ಯತ್ಕಿಂಚ ಈಗ ದ್ಯೌಹು ಬಂದಾಗ ಅದು ಭರತೀಯ ರೂಪ. ದ್ಯೌಶ್ಚ ಪ್ರಾಣಶ್ಚ ದ್ಯೌಶ್ಚ ಆದಿತ್ಯಶ್ಚ ಅಧಿತಿಷ್ಠತಃ ಅಂದ್ರೆ ದಿಶಶ್ಚ ಚಂದ್ರಮಾಶ್ಚ ಅಧಿತಿಷ್ಠತಃ ವಿದ್ಯುಚ್ಚ ಪರ್ಜನ್ಯಶ್ಚ ಅಧಿತಿಷ್ಠತಃ. ಹಾಗೆ ಇದು ಬರಬೇಕಾಗಿದ್ರೆ ಆಕಾಶಶ್ಚ ವಾಯುಶ್ಚ ಅಧಿತಿಷ್ಠತಃ ಅಂತ ಬರಬೇಕಿತ್ತು. ಅಲ್ಲ, ಇಲ್ಲಿ ಆಕಾಶ ಅದು ಪ್ರತ್ಯೇಕ ಲಕ್ಷ್ಮಿ ರೂಪ ಅಲ್ಲ, ವಾಯು ರೂಪ. ಅದರಿಂದ ಅದನ್ನು ಮತ್ತೆ ಹೇಳ್ಬಿಟ್ಟು ಹಿಂದೆ ಪ್ರಾಣದ ಭಾರತಿ ರೂಪ ಅದರಿಂದ ಮೊದಲು ಹೇಳಿದ್ರು. ಇಲ್ಲಿ ಲಕ್ಷ್ಮಿ ರೂಪ ಆಗಿದ್ದ ಹಿಂದೆ ಹೇಳಿದ್ರೆ ಪೃಥ್ವೀಚ ಇದೇನಾಗ ಪೃಥ್ವೀಚ ಅಗ್ನಿಶ್ಚ ಅಧಿತಿಷ್ಠತಃ ಅಂತ ಹೇಳಿದ್ರು. ಅದು ಇಲ್ಲಿ ಆಕಾಶವನ್ನು ಮೊದಲು ಹೇಳ್ಬಿಟ್ಟು ಲಕ್ಷ್ಮಿ ರೂಪ ಆಗಿದ್ರೆ ಅದು ಲಕ್ಷ್ಮಿ ರೂಪ ಅಲ್ಲ, ಲಕ್ಷ್ಮಿ ಆವಿಷ್ಟವಾದ ಪ್ರಾಣ ರೂಪ ಅಂತಕ್ಕೋಸ್ಕರ ಇದನ್ನು ಸೂಚನೆ ಇಲ್ಲಿ ಮಾತ್ರ ಆರ್ಡರ್ ಚೇಂಜ್ ಮಾಡಿದ್ದಾರೆ. ಯತ್ಕಿಂಚ ವಾಯುಶ್ಚ ಆಕಾಶಶ್ಚ ಅಧಿತಿಷ್ಠತಃ ತತ್ತೃಪ್ತಿ. ಅದರಾಗಿ ಪಾಠ ವಾಯುಶ್ಚ ಅಂತ ಎಲ್ಲ ಕಡೆ ಈ ಹೇಳಿದ ಕ್ರಮ ಬೇರೆ ಇಲ್ಲ ತಿಳಿಸಿದ್ದೆ. ವಾಯುಶ್ಚ ಆಕಾಶಶ್ಚ ನಿಜವಾಗಿ ಆದ್ರೆ ಆಕಾಶ ಲಕ್ಷ್ಮಿ ರೂಪ ಅಂದ್ರೆ ಲಕ್ಷ್ಮಿ ಮತ್ತು ವಾಯು ಆಕಾಶಶ್ಚ ವಾಯುಶ್ಚ ಹಿಂದೆ ಎಲ್ಲ ಭಾರತೀಯ ರೂಪವಾಗಿ ಹೇಳಿದ್ರು. ವಿದ್ಯುಚ್ಚ ಪರ್ಜನ್ಯಶ್ಚ ದಿಶಶ್ಚ ಚಂದ್ರಮಾಶ್ಚ ಎಲ್ಲ ಕಡೆ ಹಾಕಿದ್ರು. ಪೃಥ್ವೀಚ ಅಗ್ನಿಶ್ಚ ದೇವಶ್ಚ ಆದಿತ್ಯಶ್ಚ ಅಂದ್ರೆ ಇಲ್ಲಿ ಕಿಂಚ ವಾಯುಶ್ಚ ಆಕಾಶಶ್ಚ ಅಧಿಷ್ಠಿತ. ನಮ್ಮ ದೇಹದ ಒಳಗೆ ನಮ್ಮನ್ನು ಉಸಿರಾಡಿಸತಕ್ಕಂತಹ ಪ್ರಾಣದೇವರು, ಆಮೇಲೆ ಇಡೀ ಆಕಾಶದಲ್ಲಿ ವಾತಾವರಣದಲ್ಲಿ ತುಂಬಿ ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿರ್ತಕ್ಕಂತಹ ಆಕಾಶ ನಾಮಕರಾದ ಪ್ರಾಣದೇವರು. ಅಂದರೆ ಒಳಗಿಂದ ವಾಯು ಪ್ರಕಾಶ ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡತಕ್ಕಂತಹ ಆಕಾಶ ನಾಮಕ ಪ್ರಾಣದೇವರಲ್ಲಿ ವಿಶೇಷವಾದ ಲಕ್ಷ್ಮಿಯ ಸನ್ನಿಧಾನ ಮೂರ್ತದ್ವಾರದಲ್ಲಿ ದೇವತೆಗಳು ಹೋಗತಕ್ಕಂತಹ ದ್ವಾರ ಮೋಕ್ಷದಲ್ಲಿ ಋಷಿಗಳು ಹೋಗುವುದು, ಗಂಧರವರು ಹೋಗುವುದು, ಪಿತೃಗಳು ಮನುಷ್ಯ ಎಲ್ಲ ದೇವತೆಗಳು ಹೋಗತಕ್ಕಂಥ ದ್ವಾರ, ಇಂದ್ರಾದಿ ರುದ್ರಾದಿ ದೇವತೆಗಳು ಹೋಗತಕ್ಕಂಥ ದ್ವಾರ. ಅಲ್ಲಿ ಲಕ್ಷ್ಮಿಯಲ್ಲಿ ಲಕ್ಷ್ಮಿ ಸನ್ನಿಹಿತ ವಿಶೇಷವಾದ ಲಕ್ಷ್ಮಿ ಸನ್ನಿಧಾನ ಇರತಕ್ಕಂಥ ಪ್ರಾಣದೇವರು ಒಂದು ರೂಪ ಮತ್ತು ಪ್ರಾಣದೇವರ ಒಂದು ಸಹಜ ರೂಪ. ಆಕಾಶಶ್ಚ ಪ್ರತಿಷ್ಠಿತ ಅಲ್ಲಿ ಆಕಾಶ ಮತ್ತು ವಾಯು ಈ ಎರಡು ರೂಪಗಳು ಯಾವ ಯತ್ಕಿಂಚ ಅಧಿತಿಷ್ಠತ ಯಾವ ಜ್ಞಾನಾನಂದ ಸ್ವರೂಪನಾದ ಭಗವಂತನನ್ನ ಆಕಾಶ ಅಂತ ಜ್ಞಾನಾನಂದ ಸ್ವರೂಪ ಅಂತ ಜ್ಞಾನದ ಬೆಳಕಿನಿಂದ ಆಕಾಶವೇ ಇದೆ. ಆಕಾಶ ಜ್ಞಾನದ ಬೆಳಕಿನಿಂದ ಎಲ್ಲ ಕಡೆ ಬೆಳಗುವನು ಅಂತ ಒಂದು ಅರ್ಥ. ಆ ಕಮ್ಮಷ್ಟಾಗಿ ಆನಂದವನ್ನು ಅನುಭವಿಸುವುದು. ಹಾಗಾಗಿ ಜ್ಞಾನಾನಂದ ರೂಪನಾಗಿರತಕ್ಕಂತಹ ಪ್ರಾಣದೇವರು ಯಾವ ಜ್ಞಾನಾನಂದ ಮೇಲಾದ ಭಗವಂತನಲ್ಲಿ ಆಶ್ರಯಿಸಿಕೊಂಡಿದ್ದಾರೋ ಅಂಥ ಭಗವಂತನನ್ನ ತೃಪ್ತಿಗೊಳಿಸುತ್ತೆ ಈ ಕೊನೆಯ ಭಗವಂತನಾದಾಗ ತಸ್ಯಾಮ ತೃಪ್ತಿ ಪ್ರಜೆಯ ಮಧುಕಿ ಅನ್ನಾಧ್ಯಯನ ತೇಜಸ ಬ್ರಹ್ಮವಂಚಸೇನ ತೃಪ್ತಿ ಎಲ್ಲ ತೃಪ್ತಾಯಿತು. ಇದು ಬಯಸಿದಂತಹ ಪ್ರಜೆ ಪ್ರಜ್ಞೆ ಇದು ಕೊನೆ ಎಂದು ಮೋಕ್ಷಕ್ಕೆ ಹೋಗುವಂತಹ ತಂದೆ ಇದು ಪ್ರಜೆ ಆದ ಪ್ರಜ್ಞೆ ಅಂತ ಅವನನ್ನು ಉದ್ಧಾರ ಮಾಡತಕ್ಕಂಥ ಪ್ರಜೆ ಯಾವುದು ಪ್ರಜ್ಞೆ ಅವನಲ್ಲಿ ಹೊರಗಿರತಕ್ಕಂಥ ಭಗವತ್ ಪ್ರಜ್ಞೆ ಅದಕ್ಕೆ ಸಾಧನವಾಗಿರತಕ್ಕಂಥ ಸಮಸ್ತ ವೈದಿಕ ವಾಂಗ್ಮಯ ಪ್ರಜೆಯ ಪಶು ಆಮೇಲೆ ಅವನಿಗೆ ಮೋಕ್ಷದಲ್ಲಿ ಸಿಗತಕ್ಕಂಥ ಅನ್ನಾಧ್ಯ ಭಗವತ್ ವಹಿಸಿ ಸಹ ಬ್ರಹ್ಮಣಾದಿ ಪಶ್ಚಿತ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣಾದಿ ಪಶ್ಚಿತ ಅಹಮನ್ನಾದ ಅಂಥ ಅನ್ನಾಧ್ಯ ಎಲ್ಲ ಭೋಗಗಳು ಮೋಕ್ಷ ಭೋಗಗಳು ಅಲ್ಲಿ ಭಗವಂತನ ಅನುಗ್ರಹದಿಂದ ಸ್ವರೂಪದ ತೇಜಸ್ಸು ಅಭಿವೃದ್ಧವಾಯಿತು. ಈಶ್ವರಿಗೆ ಮುಚ್ಚಿಕೊಂಡಿದ್ದು ಪಂಚಭೂತಗಳಿಂದ ತೇಜಸ್ಸ ಮತ್ತು ಪರಸ್ಪರ ಸಾಕ್ಷಾತ್ಕಾರದಿಂದ ಆಗಿರತಕ್ಕಂತಹ ಸ್ವರೂಪದ ವಿಸ್ತಾರ ಎಕ್ಸ್ಪ್ಯಾನ್ಷನ್ ಅನ್ನು ಬ್ರಹ್ಮವರ್ತಿಸುತ್ತ ತೇಜಸ್ಸು ಬ್ರಹ್ಮನ ವರ್ಣದಿಂದ ಚಿತವಾದ ವಿಸ್ತೃತವಾದ ಆತ್ಮಸ್ವರೂಪದ ಬೆಳಕು ಬ್ರಹ್ಮವರ್ತಿಸುತ್ತದೆ. ಹೀಗೆ ಈ ಒಳಗಿನಿಂದ ಮುಕ್ತನಾಗಿ ವಿದ್ಯಾವಂತನಾಗಿ ಭಗವಂತನ ಪ್ರಜೆ ಸಾಕ್ಷಾತ್ಕಾರವನ್ನು ಪಡೆದು ಅದರ ವೈದಿಕ ವಾಂಗ್ಮಯದಿಂದ ಭಗವಂತನ ಉಪಾಸನೆ ಮಾಡಿ ಜ್ಞಾನ ಪಡೆದು ಅದರಿಂದ ಭಗವಂತ ಸಾಕ್ಷಾತ್ಕಾರ ಪಡೆದು ಅದರಿಂದ ಅನ್ನಾಧ್ಯ ಭೋಗವನ್ನು ಪಡೆದು ಬಯಸಿದ ಭೋಗ ಅದರಿಂದ ಸ್ವರೂಪದ ತೇಜಸ್ಸನ್ನು ಅನಾವರಣಗೊಳಿಸಿ ಅದನ್ನು ಭಗವಂತನ ಸನ್ನಿಧಾನದಿಂದ ವಿಸ್ತೃತಗೊಳಿಸಿ ಮುಕ್ತನಾಗಿ ಬದುಕುತ್ತಾನೆ. ಇದು ಕೊನೆಯ ಸ್ಥಿತಿ. ಪ್ರಾಣಾವತಿ ತಗೊಂಡು ಕೊಟ್ಟರೆ ಮೋಕ್ಷಕ್ಕೆ ಹೋಗುವುದಿಲ್ಲ, ಮೋಕ್ಷಕ್ಕೆ ಹೋಗಬಾರದು ಅಂತ ಪ್ರಾಣವನ್ನು ತಗೊಂಡು ನಾನು ಇಲ್ಲೇ ಇರಬೇಕು ಅಂತ. ಅದರಿಂದ ಪ್ರಾಣವತಿ ತಗೊಂಡವರೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ ಅಂತಲ್ಲ, ಈ ಉಪಾಸನೆ ಫಲ ಅದು. ಹೀಗೆ ಭಗವಂತನ ಒಂದು ಉಪಾಸನೆಯನ್ನ ನಾವು ನಿತ್ಯ ಮಾಡತಕ್ಕಂತ ಭೋಜನ ಕ್ರಿಯೆಯಲ್ಲಿ ಐದು ಆಹುತಿಗಳನ್ನು ತಗೊಳ್ಳುವ ಮೂಲಕ ಚಕ್ಷುಶ್ರೋತ್ರ ಮನೋವಾತ್ಪಾರ ಐದು ಇಂದ್ರಿಯಗಳು ಆ ಐದು ಇಂದ್ರಿಯಗಳಿಂದ ಇರತಕ್ಕಂತಹ ಪಂಚಪ್ರಾಣಗಳು ಅದರ ಹಿಂದೆ ಇರತಕ್ಕಂತಹ ಪಂಚಾಕೃತಿ ಆಗಿರತಕ್ಕಂಥ ಪಂಚದೇವತೆಗಳು, ಅದರ ಹಿಂದೆ ಇರತಕ್ಕಂಥ ಪಂಚಮುಖಿಯಾದ ಪ್ರಾಣ, ಅದರ ಹಿಂದೆ ಇರತಕ್ಕಂಥ ಲಕ್ಷ್ಮೀನಾರಾಯಣ. ಇದಿಷ್ಟರ ಉಪಾಸನೆ ಪ್ರತಿದಿನ ಊಟ ಮಾಡುವಾಗ ಈ ಪ್ರಾಣ ಹೊತ್ತುಕೊಳ್ಳುವಾಗ ಆಗಬೇಕು ಅಂತ. ಆದರೆ ದಕ್ಷಿಣ ಮಂತ್ರ ಇಲ್ಲಪ್ಪ, ನಾವು ಪ್ರಾಣಾಯ ಸ್ವಾಹ ಪ್ರಾಣಾಯ ಸ್ವಾಹ ಗಾನಾಯ ಬಾಯ್ಬಟ್ಟ ಕಲಿಸಿದ್ದಾರೆ ಹೇಳ್ತೇವೆ, ಅದೆಲ್ಲ ಗೊತ್ತಿಲ್ಲ, ದಂಡ ಆಯ್ತು ಮಾಡಿ. ಸಯಹ ಇದಮ ವಿದ್ವಾನ್ ಗೃಹೋದ್ಯೋದಿ, ಇದು ಗೊತ್ತಿಲ್ಲದೆ ಸುಮ್ಮನೆ ಏನೋ ಬಾಯ್ಬಟ್ಟ ಕಲಿಸಿದ್ದಾರೆ, ಪ್ರಾಣಾಯ ಸ್ವಾಹ ಪ್ರಾಣಾಯ ಸ್ವಾಹ ಗಾನಾಯ ಸ್ವಾಹ ಒಟ್ಟಿಗೆ ಅಂತ ತೆಗೆಯೋದು, ಬಾಯಿಗಳನ್ನು ತೊಳ್ಳೋದು ಅಂತೆ. ಅದು ಏನೋ ಒಂದು ಮಂತ್ರ ಬಾಯ್ಬಟ್ಟು ಹೇಳಿದ್ದಾರೆ, ಹೇಳೋದು ಸಯಹ ಇದಮ ವಿದ್ವಾನ್ ಅಗ್ನಿಹೋತ್ರ ಯುಹೋದಿ, ಅಗ್ನಿಹೋತ್ರ ನಡೀತಾ ಇದೆ ಒಳಗೆ, ಅಂದ್ರೆ ಈ ಅನುಸಂಧಾನ ಇಲ್ಲ, ಒಂದೋ ಮಂತ್ರವೇ ಇಲ್ಲ, ಮಂತ್ರ ಇದ್ದು ಯಂತ್ರದಂತೆ ಆ ಮಂತ್ರ ಟೇಪ್ ರೆಕಾರ್ಡರ್ ಹೇಳಿದ್ರು. ಈ ಕಡೆಗೆ ಮಂತ್ರ ಬಂತು ಅಲ್ಲಿ ಈಗೇನಾಗಿದೆ ಅಂದ್ರೆ ಎಲ್ಲ ಗೌರವಿಸಿದ ಮಂತ್ರಗಳನ್ನ ಕ್ಯಾಚಪ್ ಮಾಡ್ತಾ ಇದ್ದಾರೆ, ಅದೇ ಪ್ರೋತ್ಸರ ಬೇಡ ಅಂತ ಇಟ್ಕೊಳ್ಳೋದು ಹತ್ರ ಯಾಂತ್ರಿಕ ಆಗ್ಬಿಡ್ತದೆ ಎಲ್ಲ. ಹಾಗೆ ಇದನ್ನು ಒಂದು ಕ್ಯಾಚಪ್ ಹಿಡಿದು ಊಟ ಮಾಡುವಾಗ ಅದೇ ಹೇಳುತ್ತೆ ಬಾಣ ಆಯ್ತು ಅಪಾನ ಆಯ್ತು ಅಂತ ಮಾಡೋಣ. ಆ ಕಡೆ ನಮ್ಮ ತುಟ್ಟಿ ಹೇಳಿದ್ರು ಒಂದೇ ಕ್ಯಾಚಪ್ ಹೇಳಿದ್ರು, it is just mechanical, it's just playing the record. ಏನು ವ್ಯತ್ಯಾಸ ಇಲ್ಲ. ಅದನ್ನು ಹೇಳ್ತಾರೆ ಸಯಹ ಇದಮ ವಿದ್ವಾನ್ ಅಗ್ನಿಹೋತ್ರಂ ಯುಹೋದಿ, ಅದೇನು ಅಂದ್ರೆ ಯಥಾ ಅಂಗಾರ ನಮೋಹ್ಯ ಭಸ್ಮನೆ ಕುರಿಯ ಸಾಧನ. ಹಾಗೆ ಅಂದ್ರೆ ಏನೂ ಅನುಸಂಧಾನ ಇಲ್ಲದೆ ಪ್ರಾಣಾವತಿ ತೆಗೆದುಕೊಳ್ಳುವುದು ಅಂತಂದ್ರೆ ಸಯಥಾ ಈ ಅಗ್ನಿಹೋತ್ರಕ್ಕೆ ಅಂಗಾರ ನಮೋಹ್ಯ ನಿಗಿನಿಗಿ ಕೆಟ್ಟ ಇದೆ, ಅದನ್ನ ಹಾಕಿಡ್ರಿ, ಸುಡುತ್ತೆ ಬೇಡ. ಮತ್ತೆ ಹೋಮ ಮುದೇನ್ ಮಾಡ್ತೇವ್ರಿ ಹೋಮ, ನಾವು ಸುಡುತ್ತೆ ಅಂಗಾರ ನಮೋಹ್ಯ ಕೆಂಡವನ್ನು ತೆಗೆದಿಟ್ಟು ಭಸ್ಮನಿಗಿದು ಯಾರು ಬುದ್ಧಿಯಲ್ಲಿ ಹೋಮ ಮಾಡಿದ್ದಾರೆ. ತಾದೃಕ್ತ ಅರ್ಥಾನುಸಂಧಾನ ಇಲ್ಲದೆ ಮಾಡತಕ್ಕ ಊಟ ಪ್ರಾಣಾಕ್ರಿ ಮಂತ್ರ ಅನ್ನೋದು ಬೆಂಕಿಯನ್ನ ತಳ್ಳಿ ಬುದ್ಧಿಯಲ್ಲಿ ಹೋಮ ಮಾಡಿದ್ದಾರೆ. ಯಥಾ ಅಂಗಾರ ನಮೋಹ್ಯ ಭಸ್ಮನಿ ಜುಹಿಯಾತ್ ಆದೃತ ಸ್ಯಾತ್ಪ ತಿಳ್ಕೊಂಡು ಮಾಡಿದರೆ ಅಥದೇವಂ ವಿದ್ವಾನ್ ಅಗ್ನಿಹೋತ್ರ ಉಪಾಸ್ತೆ, ಇದನ್ನು ತಿಳಿದು ಅಗ್ನಿಹೋತ್ರ ಜುಹಿಯಾತ್ ಒಂದು ಪಕ್ಷಕ್ಕೆ ಅಗ್ನಿಹೋತ್ರ ಜುಹೋದಿಯೇ ಮುಂದೆ ವಿದ್ವಾನ್ ಎಲ್ಲ ವಿಷಯಗಳನ್ನ ಪಂಚ ಪ್ರಾಣಗಳು ಪಂಚದೇವತೆಗಳು ಪಂಚೇಂದ್ರಿಯಗಳು ಪಂಚರೂಪಿ ಪ್ರಾಣದೇವರು ಪಂಚರೂಪಿ ಭಗವಂತ ಭಾರತೀಯರವಳ ಮುಖ್ಯ ಪ್ರಾಣ ಲಕ್ಷ್ಮೀನಾರಾಯಣ ಇವೆಲ್ಲ ತಿಳ್ಕೊಂಡು ಒಂದು ಊಟ ಮಾಡಿದರೆ ಇಡೀ ಹೆಜ್ಜೆ ಆಗಲಿದೆ ಸಮಸ್ತ ವಿಧಾನದ ಅನುಸಂಧಾನ ಆಗಿದೆ. ಅದೇದೇವಂ ವಿದ್ವಾನ್ ಅಗ್ನಿಹೋತ್ರ ಜುಹೋದಿ ತಸ್ಯ ಸರ್ವೇಷು ಲೋಕೇಶು ಸರ್ವೇಷು ಭೂತೇಶು ಸರ್ವೇಷು ಆತ್ಮಸುಪ್ತಂ ಭವತಿ. ಆಗ ಅವನು ತನ್ನ ಹೊಟ್ಟೆಗೆ ಮಾತ್ರ ತಿನ್ನೋದಲ್ಲ, ಅದು ತನ್ನ ಹೊಟ್ಟೆಯಲ್ಲಿ ಇರತಕ್ಕಂತಹ ಪಂಚರೂಪಿ ಭಗವಂತ ಪಂಚರೂಪಿ ಪ್ರಾಣ ಈ ಪಂಚ ಪ್ರಾಣಗಳು ಭಗವಂತ ಪ್ರಾಣ ಈ ಪಂಚೇಂದ್ರಿಯಗಳು ಪಂಚೇಂದ್ರಿಯ ದೇವತೆಗಳು ಇಲ್ಲಿ ಪ್ರಪಂಚದಲ್ಲಿದ್ದಾರಲ್ಲ, ಅದರಿಂದ ಈ ಒಂದು ಅನುಸಂಧಾನದ ಮೂಲಕ ನನ್ನ ಹೊಟ್ಟೆಯನ್ನು ತುಂಬುವುದಲ್ಲ, ಇಡೀ ಪಿಂಡಾಂಡದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಸಮಸ್ತ ದೇವತೆಗಳ ಶಕ್ತಿಗಳು ಅವಳಿಗೆ ಹೋಗಿ ಮಾಡಿದ ಸರ್ವೇಶು ಲೋಕೇಶು ಎಲ್ಲಾ ಲೋಕದಲ್ಲಿ ಇರತಕ್ಕಂತಹ ದೇವತೆಗಳಿಗೂ ಹೋಯ್ತಾ. ಯಾಕೆಂದ್ರೆ ನಾವು ಇಲ್ಲಿವರೆ ಪ್ರಾಣ ಚಕ್ಷಸ್ಸು ಅಷ್ಟೇ ಅಲ್ಲ ಸೂರ್ಯ ಆದ್ರಿಂದ ಸೂರ್ಯಶಕ್ತಿ ಎಲ್ಲೆಲ್ಲಿದೆ ಅದು ಪಿಂಡಾಟದಲ್ಲಿ ಬ್ರಹ್ಮಾಂಡದಲ್ಲಿ. ಹಾಗೆ ಸರ್ವೇಶು ಲೋಕೇಶು ಸರ್ವೇಶು ಭೂತೇಶು ಯಾವ್ಯಾವ ವಸ್ತುಗಳಲ್ಲಿ ಇರಲಿ, ಇದು ಕಣ್ಣು ಕಿವಿ ಇವು ಇವು ವಸ್ತುಗಳು ಚೇತನಗಳಲ್ಲ, ಯಾವ್ಯಾವ ಹಾಗೆ ಪ್ರಪಂಚ ಯಾವ ಮರ ಪಟ್ಟು ವನಸ್ಪತಿ ಯಾವುದರಲ್ಲೇ ಇರಲಿ ಆ ಸೌರಶಕ್ತಿ ಅಥವಾ ಚಂದ್ರಶಕ್ತಿ ಸರ್ವೇಶು ಆತ್ಮಸು ಯಾವ ಜೀವದಲ್ಲೇ ಇರಲಿ ಎಲ್ಲ ಲೋಕಗಳಲ್ಲಿ ಎಲ್ಲ ವಸ್ತುಗಳಲ್ಲಿ ಇರತಕ್ಕಂತಹ ಪಂಚವಿಧವಾದ ಈ ದೇವತಾ ಶಕ್ತಿ ಸಮಷ್ಟಿಯಾಗಿ ಹೋಗುತ್ತಾನೆ. ಆತ್ಮಸುಪ್ತಂ ಭವತಿ ಯಾರು ಸಯ ಏ ದೇವಂ ವಿದ್ವಾನ್ ಅಲ್ಲ ತದ್ಯಥಾ ಇಶೀಕಾಸುರಂ ಅಗ್ನೋ ಪ್ರೋತಂ ಪ್ರದೂಯೇತ ಏವಂ ವೈವಾಸ್ಯ ಆತ್ಮಾನ ಪ್ರದೂಯಂತೆ ಸಯ ಏ ದೇವಂ ವಿದ್ವಾನ್ ಗೃಹೋತ್ವ ಜಿಗೋತು. ಹೀಗೆ ತಿಳಿದು ಅಗ್ನಿಹೋತ್ವ ಹೋಗಿಸಿದಾಗ ಆಯ್ತು ಎಲ್ಲ ಎಲ್ಲರಿಗೂ ಹೋಮ ಆಗುತ್ತೆ ಅಂದ್ರೆ ತಪ್ಪುಗಳಾಗೋದಿಲ್ವಾ, ಅಗ್ನಿಹೋತ್ರ ಮಾಡುವ ಜ್ಞಾನಿಯು ತಪ್ಪು ಮಾಡೋದಿಲ್ವಾ, ಅವನು ತಪ್ಪು ಮಾಡ್ತಾನೆ. ತಪ್ಪು ಮಾಡಿದಾಗ ಆ ತಪ್ಪಿಗೆ ತಕ್ಕ ಶಿಕ್ಷೆಯೂ ಆಗಬೇಕದು. ಸರಿ ಮಾಡಿದ ಉತ್ತರದೇ ಮಾಡಿದ ಉತ್ತರದ ಮಾಡಿದ ಇವನು ಸಾಕಷ್ಟು ಊಟ ಮಾಡಿದ್ದೇನೋ ಯಜ್ಞ ಆಯ್ತು. ಆಮೇಲೆ ಅವನು ಮಾಡಿದ ಪ್ರಮಾದಗಳಿಗೆಲ್ಲ ತಕ್ಕ ಪರಿಹಾರ ಏನು ಆಗಲೇಬೇಕು ಪ್ರತ್ಯೇಕ ಅಂತಿಲ್ಲ. ತಪ್ಪು ಮಾಡಿದ್ರು ತಗ್ಗಿಸಿಕೊಳ್ಳೋ ತಕ್ಕಂತ ಬಂತದ್ದು. ಯಾಕೆಂದ್ರೆ ಯಥಾಮೂಲಂ ಅತ್ರೌ ಪ್ರೋತಂ ಪ್ರದೂಯೇತ ಏವಂ ಹೈ ವಾಕ್ಯ ಪಾಪ್ಮಾದ ಪ್ರದೂಯಂತ ಸರ್ವೇ ಪಾಪ್ಮಾನ್. ಇಶೀಕ ಅಂದ್ರೆ ದರ್ಭೇ ಜಾತಿಯ ಒಂದು ಮಗು. ಅದು ಇಶೀಕ ಮತ್ತು ತೂಲಂ ಬೇರೆ ಬೇರೆ ಅಲ್ಲ, ಒಟ್ಟು ಉದ್ದೇಶವು ಅದನ್ನ ವ್ಯಾಕರಣದಲ್ಲಿ ನಾನು ಇಶೀಕ ತೂಲಂ ಅಂತ ಹೇಳ್ತಾರೆ. ಉಪನಿಷತ್ಕಾರ ಇಶೀಕ ತೂಲಂ ಅಂತ ಹೇಳ್ತಾರೆ. ಇಶೀಕ ತೂಲಂ ಅಂದ್ರೆ ಆ